ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆಗಾರರು, ದ್ರಾಕ್ಷಿ ಬೆಳೆಯ ಮಾರ್ಗದರ್ಶಕರಾದ ಪ್ರಕಾಶ್ ನಾನಪ್ಪ ಮಾನೋಜಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಜಮಖಂಡಿ ತಾಲೂಕ್ ಸಾವಳಗಿ ಗ್ರಾಮದೊಳಗ ಇದ್ದೀವಿ. ನಮ್ಮ ರೈತರನ್ನ ಭೇಟಿ ಮಾಡಿ ಅವರ ಅನುಭವಗಳನ್ನ ತಮ್ಮ ತನಕ ತಲುಪಿಸುವಂತಹ ಒಂದು ಕಾರ್ಯದೊಳಗ ಇವತ್ತಿನ ದಿವಸ ತೊಡಕೊಂಡಿದ್ದೀವಿ. ಅನೇಕ ಬೆಳೆಗಳನ್ನ ಬೆಳೆದಂತಹ ರೈತರು ಇಲ್ಲಿದ್ದಾರೆ. ದ್ರಾಕ್ಷಿ ಬೆಳೆದಂಥವ್ರು, ಬಾಳೆ ಬೆಳೆದಂಥವ್ರು, ಕ್ಷೇತ್ರ ಬೆಳೆಗಳನ್ನ ಬೆಳೆದಂಥವ್ರು, ಹಿಂಗ ಸಾಕಷ್ಟು ರೈತರು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದರೊಳಗೆ ವಿಶೇಷವಾಗಿ ಈ ಭಾಗದೊಳಗ ದ್ರಾಕ್ಷಿ ಬೆಳೆದಂತಹ ರೈತರು ಅನೇಕರು. ಬಹಳ ಅದ್ಭುತವಾದಂತಹ ಅನುಭವ ಅವರೆಲ್ಲರದು. ಅಂಥ ಒಬ್ಬ ದ್ರಾಕ್ಷಿ ಬೆಳೆಗಾರರು, ಯುವ ಬೆಳೆಗಾರರು ಇವತ್ತ ನಮ್ಮ ಜೊತೆಗೆ ಸದ್ಯಕ್ಕೆ ಇದ್ದಾರೆ, ಪ್ರಕಾಶ್ ನಾನಪ್ಪ ಮಾನೋಜಿ ಅವರು. ಅವರು ದ್ರಾಕ್ಷಿ ಬೆಳೆಯುವುದನ್ನ ಸುಮಾರು 20 ವರ್ಷಗಳ ಹಿಂದೆ ಶುರು ಮಾಡಿದ್ರು. ತಾವಷ್ಟೇ ಬೆಳೆದು ದ್ರಾಕ್ಷಿ ಒಳಗೆ ಅಭಿವೃದ್ಧಿಯನ್ನು ಸಾಧಿಸಲಿಲ್ಲ, ಅದರ ಜೊತೆಗೆ ಈ ಭಾಗದ ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಗದರ್ಶನ ಮಾಡ್ತಾ ಅವರು ಕೂಡ ಅಭಿವೃದ್ಧಿ ಆಗುವಂತಹ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ. ಅವರ ಈ ಅನುಭವಗಳು ಬಹಳಷ್ಟು ಅನೂಹ್ಯವಾದಂಥವು, ಎಲ್ಲರಿಗೂ ದಾರಿದೀಪ ಆಗುವಂಥವು. ಯಾವ ರೀತಿ ಅವರು ತಮ್ಮ ಬಾಳನ್ನು ಬೆಳಗಿಕೊಳ್ಳುವುದರ ಜೊತೆಗೆ ಉಳಿದಂತಹ ರೈತರ ಬಾಳನ್ನು ಬೆಳಗಿದರು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಕೇಳೋಣ. ನಮಸ್ಕಾರ ಪ್ರಕಾಶ್ ಮಾನೋಜಿ ಅವರ. ನಮಸ್ಕಾರ ಸರ್. ಯಾವ ರೀತಿ ನೀವು ದ್ರಾಕ್ಷಿ ಬೆಳೆಯುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ? ಮೊದಲು ಫಸ್ಟ್ ಟೈಮ್ ಸರ್ ನಮ್ಮಲ್ಲೇ ದ್ರಾಕ್ಷಿಯಲ್ಲಿ ಏನತ್ತಿರಲ್ಲ ರೀ, ಫಸ್ಟ್ ನಮಗೂ ಅನುಭವ ಇದ್ದಿದ್ದಲ್ಲ ರೀ ಫಸ್ಟ್ ಟೈಮ್ ರೀ. ತದನಂತರ ಒಂದು 2 ವರ್ಷ ನಮಗೂ ಅದು ಹೊಂದಾಣಿಕೆ ಆಗಲಿಲ್ಲ ರೀ, ಅದು ಹೊಂದಾಣಿಕೆ ಆಗಲಿಲ್ಲ. ಈಗ ಬುಕ್ಲೆಟ್ ಮೇಲಾತು, ಇದನ್ನಾತು, ಒಬ್ಬರು ಪಡಾಟ ತಿರುಗಾಡೋದಾತು, ಡೈಲಿ ಅವ್ರು ಏನು ಮಾಡ್ತಾರೋ ಏನಿಲ್ಲೋ ನೋಡೋದಾತು. ನೋಡಿದ್ರೂ ನೋಡ್ಕೊಂಡು ಸಣ್ಣಂಗಿ ಇದನ್ನು ಮಾಡ್ಕೊತ ಬಂದಿವ್ರಿ ಸರ್. ಹೆಚ್ಚಾನ ಹೆಚ್ಚ ಈಗ ಅವಾಗ ಫಸ್ಟ್ ಟೈಮ್ದಾಗ ಏನತ್ತಿರಲ್ಲ ರೀ, ಭಾಳ ಪ್ಲಾಟ್ ಇದ್ದಿದ್ದಲ್ಲ ರೀ, ತೊಡೆ ಪ್ಲಾಟ್ ಇದ್ದು ಹೆಚ್ಚು ಅನುಭವ ಇದ್ದಿದ್ದಿಲ್ಲ ರೀ. ಈಗೇನು ನಾವು ಒಂದ ಎರಡ ಏನು ಮಾಡ್ತಿದ್ದಿರಲ್ಲ, ಮಾಡಿದ್ದು ಏನತ್ತಲೇ ಎಲ್ಲರೂ ರೈತರು ಏನು ಮಾಡ್ತಿದ್ರು ಅವಾಗ ರೀ. ಈಗ ಒಂದು ಎಜುಕೇಷನ್ನೂ ಇದನ್ನು ರೀ, ಮತ್ತು ಅವ್ರಿಗೆ ಯಾವ್ದು ಹೊಡಿಬೇಕು ಯಾವ್ದು ಇದನ್ನಿಲ್ಲ ಅನ್ನೋದು ಏನತ್ತಲೇ ಅನುಭವ ಪಕ್ಕ ಇದನ್ನು ಇರ್ತಿದ್ದಿಲ್ಲ ರೀ. ಈಗ ನಮ್ಮದು ಫಸ್ಟ್ ಅವಾಗ ನಾವು ಮಾಡಿದೊಳಗೆ ಏನತ್ತಿರಲ್ಲ ರೀ, 3 ಮಂದಿವು ಪ್ಲಾಟ್ ಅಷ್ಟೇ ಸವಳಿಗೆಯಾಗ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಏನತ್ತಿರಲ್ಲ, ಇಬ್ಬರು ನಮ್ಕಿಂತ ಮೊದಲು ಮಾಡಿದ್ರಿ, 3 ಮಂದಿ ರೀ, 4ನೇದವರು ನಾವು ಮಾಡಿದ್ದೀವಿ ರೀ. ಅಂತ ತದನಂತರ ನಾವು ಮಾಡಿದ ನಂತರ ಎಲ್ಲ ಉಳ್ಕೋದು ಒಂದೊಂದು ಬರಲಾತು ರೀ. ಅವರು ಹೆಚ್ಚಾನ ನಮಗೂ ಅದ್ರೊಳಗೆ ಏನು ಎಕ್ಸ್ಪೀರಿಯನ್ಸ್ ಪಕ್ಕ ಇದ್ದಿದ್ದಿಲ್ಲ ರೀ, ಒಟ್ಟು ನಮ್ಮ ಈಗ ಮಾಡ್ಕೊತೀವಿ ಏನು ಹೋಗಿದ್ದೀವಿ ಅದ್ರ ಮೇಲೆ ಹೋಗಿದ್ದೀವಿ ರೀ ನಾವು ರೀ. ಅವರು ನಮಗೆ ಏನತ್ತಲೇ ಕೇಳಕ್ಕೆ ಬರ್ಲಾಕತ್ತಾರ ಅವ್ರು, ನಿನ್ನ ಪ್ಲಾಟಿಗೆ ಏನು ಮಾಡ್ತೀವಿ ನಿನ್ನ ಚೋ ಇದನ್ನ. ಇಂಥ ಪ್ರತಿಯೊಬ್ಬರು ಪ್ಲಾಟ್ ಒಂದವಾಗ ಒಂದು ಹದಿನೈದು 20 ಹೊಸ ಪ್ಲಾಟ್ ಆಗಿದ್ರು ಹೋಗೋದು. ಈಗ ಅವು ಕೊಡುವಂಥ ಔಷಧಿ ಒಳಗೆ ಏನತ್ತಿರಲ್ಲ ರೀ, ಒಂದೊಂದು ರೋಗ ಬರ್ತದನ್ನ, ಒಂದು ರೋಗ ಅಟ್ಯಾಕ್ ಬರ್ತದನ್ನ, ಹೆಚ್ಚು ನಮಗೆ ಎಕ್ಸ್ಪೀರಿಯನ್ಸ್ ಆದಿದ್ದ ಏನತ್ತಿರಲ್ಲ ರೀ. ಪ್ರತಿಯೊಂದು ಪ್ಲಾಟ್ ಅಡ್ಡಾಡ್ತಿದ್ದಿರಲ್ಲ ರೀ, ಅಡ್ಡಾಡಿದ್ರ ಮೇಲೆ ನನ್ನ ಈಗ ನಾವು ಒಂದು ಪ್ಲಾಟ್ ಮಾಡಿದಾಗ ಅದ್ರೊಳಗೆ ಏನು ವ್ಯತ್ಯಾಸ ಆಕೈತಿ ಏನು ವ್ಯತ್ಯಾಸ ಇಲ್ಲ ನಂದು ಒಂದು ಪ್ಲಾಟ್ದೊಳಗೆ ಏನತ್ತಿರಲ್ಲ. ಒಂದು ಯಾವ್ದಾರು ಹೊಡೆದಿರು, ಈಗ ಔಷಧ ಹೊಡೆದಿರ್ತಿದ್ದೀನಿ ರೀ, ಅದು ಕರೆಕ್ಟಾಗಿ ಕೌರರಿ ತೊಗೊಂಡಿರ್ತೈತೆ ರೀ, ಇಲ್ಲಾದ್ರೆ ಅದ್ರ ರಿಸಲ್ಟ್ ಗೊತ್ತಾಕಿದಲ್ಲ ರೀ. 20 ಪ್ಲಾಟ್ ಇರುವಂಥ ಇರು ಹೊತ್ತಿನಾಗ 20 ಪ್ಲಾಟ್ ಏನತ್ತಿರಲ್ಲ ರೀ, ನಾನು ಆದಂಥ ಪ್ಲಾಟ್ ಇದ್ದು ರೀ. ಅವು 20 ಪ್ಲಾಟ್ಗೆ ಏನತ್ತಿಲ್ಲ, ಒಂದೇ ಥರ ಇದನ್ನು ಮಾಡ್ತಿದ್ದಿಲ್ಲ ರೀ ನಾವು, ಯಾವ್ದು ಔಷಧಿ ಏನತ್ತಿಲ್ಲ ರೀ, ಎಷ್ಟು ಇದನ್ನು ಯಾವ್ದು ಪರ್ಫೆಕ್ಟ್ ಬರ್ತೈತಿ ಯಾವ್ದು ಪರ್ಫೆಕ್ಟ್ ಇಲ್ಲ, ಅದ್ರ ಮೇಲಿಂದ ಹೆಚ್ಚು ಏನತ್ತಿರಲ್ಲ ಸರ್ ಎಕ್ಸ್ಪೀರಿಯನ್ಸ್ ಏನಾದ್ರೆ ಸರ್. ಈಗ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಗೆ ಅನುಭವ ಇರಲಿಲ್ಲ, ಆದ್ರೆ ಅದನ್ನ ಹೆಂಗೆ ಕಲ್ತ್ರಿ, ಯಾರು ನಿಮಗೆ ಕಲಿಸಿದ್ರು? ಈಗ ತಾಂತ್ರಿಕತೆ ಬೇಕಾಗ್ತದೆ, ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಭಾಳ ಕಷ್ಟದ ಕೆಲಸ, ದ್ರಾಕ್ಷಿ ಅನ್ನುವಂಥದ್ದು ಭಾಳ ಕಾಳಜಿ ಬೀಳ್ತದೆ, ಮತ್ತು ಸಾಕಷ್ಟು ರಾಸಾಯನಿಕಗಳನ್ನು ಅಗದಿ ಸೂಕ್ಷ್ಮವಾಗಿ ಬಳಸಬೇಕಾಗ್ತದೆ, ಕಾಲಕಾಲಕ್ಕೆ ನಾವು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಂಥ ಒಂದು ಜ್ಞಾನ ನಮಗೆ ಕೊಡಬೇಕು ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನಮಗೆ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅವರಿಂದ ನಾವು ಪಡ್ಕೋಬೇಕು, ಅದನ್ನು ನಾವು ಹೋಗಿ ಹೊಲಕ್ಕೆ ಹೋಗಿ ಹಾಕಬೇಕು, ಅದರ ನಂತರ ನಮಗೆ ಅನುಭವ ಬರೋಕೆ ಶುರು ಆಗ್ತದೆ. ಇಂಥ ಒಂದು ತರಬೇತಿಯನ್ನು ನೀವು ಹೆಂಗೆ ಪಡೆದ್ರಿ, ಎಲ್ಲಿಂದ ಪಡೆದ್ರಿ? ತರಬೇತಿ ಅಂದ್ರೆ ಸರ, ಈಗೇನು ಅವರು ಈಗ ಒಂದು ಎರಡು ಮೂರು ತೊಂದಲ್ಲಿ ಕೇಳಕ್ಕೆ ಹೋದಿವ್ರಿ ಸರ. ಒಂದೊಂದು ನಮಗೆ ಓದ್ಲಿಕ್ಕೆ ಏನತ್ಲೆ ಬುಕ್ಲೆಟ್ ಕೊಡ್ತಿದ್ರಿ ಸರ, ಇಲ್ಲ ಅದನ್ನು ತೊಗೊಂಬಂದು ಸ್ಟಡಿ ಮಾಡಿದ್ರಿ ಸರ. ಒಂದು ಆಗ ಇವು ತಿರುಗಾಡೋದ್ರ ಮುಖಾಂತರ ಮಾಡಿದ್ರಿ ಸರ. ಮತ್ತು ದರ್ಶಿ ಒಳಗೆ ಹೆಂಗೈತೆ ಅಂದ್ರೆ ಸರ, ನೀವು ಈಗ ಏನತ್ಲೆ ನೀವು ಫಸ್ಟ್ ಅದ ರೀ, ನನಗೆಲ್ಲ 100 ಔಷಧಿ ಗೊತ್ತದಾವು, ನಿಮಗೆ ಏನತ್ಲೆ ರೀ ಇದ್ರೊಳಗೆ ನಾಶಾನೆ ಅಂತ ಹೇಳಿ ದರ್ಶಿ ಒಳಗೆ ಯಾರೂ ಇಲ್ಲ ರೀ. ನಾಶಾನೆ ಅಂತ ಹೇಳಿದ್ರೆ ನಾನು ಏನತ್ಲೆ ನಮ್ಮನ್ನ ಏನತ್ತಿರಲ್ಲ ರೀ, ಅವಾಯ್ಡ್ ಹೊಡಿತೈತ್ರಿ. ನಿಮ್ಮ ಮತಲ್ಲಿ ಇರುವಂಥ ಜ್ಞಾನ ನೀವು ಏನು ಒಂದು ನಾವು ಡಿಸ್ಕಷನ್ ಮಾಡ್ತಿರ್ತೀವಿ ರೀ, ನಿಮ್ಮ ಮತಲ್ಲಿ ಹೇಳುವಂಥ ಔಷಧಿ ಒಂದಾದರೂ ನನಗೆ ಯೂಸ್ ಬರ್ತೈತೆ ರೀ. ಪ್ರತಿಯೊಬ್ಬರು ಈಗ ಒಂದು ಮೇಸ್ತ್ರಿ ಶೆಡ್ಯೂಲ್ ಒಳಗೆ ಏನತ್ತಿರಲ್ಲ ರೀ, ಅವ್ರ ಶಾನೆನ ಇರಲಿ ಅವ್ರ ದಡ್ಡನ ಇರಲಿ ಏನತ್ತಿರಲ್ಲ ರೀ, ಅವ್ರದ್ದೇ ಆದಂಥ ಒಂದು ಎರಡು ಮೂರು ಇಂಪಾರ್ಟೆಂಟ್ ಔಷಧಿ ಹಾಕ್ತಿರ್ತಾರೆ ರೀ. ಅಂಥ ಆ ಟೈಮ್ದಾಗ ಅದನ್ನು ಎಲ್ಲ ನೋಟ್ಸ್ ಏನತ್ತಿರಲ್ಲ ರೀ. ಪ್ರತಿಯೊಂದು ಒಬ್ಬರದ್ದು ಏನತ್ತಿರಲಿ ಅವರ ನಾನು ಇದ್ರ ಒಳಗೆ ಏನತ್ತಿರಲ್ಲ ರೀ, ಅವ್ರ ಶಾನೆ ಅಲ್ಲ ಅವ್ರು ಇದನ್ನ ಅಂತ ಹೇಳಿ ಏನತ್ತಿರಲ್ಲ ರೀ. ಒಬ್ಬರು ರೈತರನ್ನ ಸುದಕ್ಕಿ ಅವಾಯ್ಡ್ ಮಾಡಿಲ್ಲ ರೀ. ಒಬ್ರೀಗ ನಿಮ್ಮೊಂದು ಪ್ಲಾಟ್ ಮಾಡ್ತಿದ್ರೆ ಅಂದ್ರೆ ನೀವು ನಾವು ಒಂದು ತಾಸು ಡಿಸ್ಕಷನ್ ಕೊತ್ತಾಗಿ ಏನತ್ತಿರಲ್ಲ ರೀ. ಅದ್ರೊಳಗೆ ನಾವು ನಿಮ್ಮದು ಹೇಳುವಂಥದ್ದು ಯಾವ ಸರಿ ಐತಿ, ಯಾವ್ದು ಇದನ್ನೈತಿ, ನಿಮ್ಮದು ಎಜಿಟಿಬಲ್ ಆಗೈತಿ ರೀ, ಅದನ್ನು ಪ್ರತಿಯೊಂದನ್ನು ಏನತ್ತಿರಲ್ಲ ರೀ, ಇದನ್ನು ನಾನು ಮಾಡ್ಕೊತ ಬಂದಿದ್ದೆ ರೀ ಸರ್. ಅಂದ್ರೆ ನೀವು ರೈತರಿಂದ ಕಲ್ಕೋತ ಹೋದ್ರಿ, ನಿಮ್ಮ ಒಂದು ಅನುಭವ ಹೆಚ್ಚಾಗೋದಕ್ಕೆ ರೈತರು ಸಹಿತ ಕಾರಣ ಆಗ್ತಾರೆ. ರೈತರ ಸದಕ್ಕೇನು ಕಾರಣ ರೀ ಸರ್. ಅಂದ್ರೆ ಎಲ್ಲರೂ ಒಂದು ಅದ್ರ ಮ್ಯಾಲೆ ಅವಲಂಬಿತನೇ ಇರೋದಲ್ಲ ರೀ. ಈಗ ನೀವು ಒಂದು ಬೇರೆ ಮಾಡಿರ್ತೀರಿ, 10 ಮಂದಿ ಅದಾರ ಅಂದ್ರೆ 10 ಮಂದಿ ಥರನೂ ಒಂದೊಂದು ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ ರೀ. ಒಂದು ದಿವಸ ನಾನು ಏನಾರೇ ಅವ್ರು ಸರಿ ಮಾಡಿರ್ತಾರೆ, ನಾ ತವ ಇದನ್ನು ಒಂದು ನನ್ನ ಮಿಸ್ಟೇಕ್ ಆಗಿರ್ತದೆ, ನಂದು ಏನು ಮಿಸ್ಟೇಕ್ ಆಗೈತೆ ಅನ್ನೋದು ಏನತ್ತಿರಲ್ಲ ರೀ. ನಮ್ಮ ರೈತರ ಡಿಸ್ಕಷನ್ದೊಳಗೂ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ರೀ ಸರ್, ಇಂಪಾರ್ಟೆಂಟ್ ಸರ್. ಅದ್ರ ಮೇಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ನೋಡಿ ಸರ್. ಈಗ ನೀವು ಶುರು ಮಾಡಿದ್ರಿ, ದ್ರಾಕ್ಷಿ ಬೆಳೆಯೋದನ್ನು ಶುರು ಮಾಡಿದ್ರಿ, ಅನುಭವ ತೊಗೊಳಕ್ಕೆ ಶುರು ಮಾಡಿದ್ರಿ, ನಿಮ್ಮ ಒಂದು ಲೆಕ್ಕದ ಪ್ರಕಾರ ಒಳ್ಳೆ ಇಳುವರಿ ನೀವು ತೊಗೊಂಡಿದ್ದು ಯಾವಾಗ, ಎಷ್ಟು ಇಳುವರಿ ನೀವು ತೊಗೊಳಕ್ಕೆ ಶುರು ಮಾಡಿದ್ರಿ? 2005 ಹಿಡ್ಕೊಂಡು ಒಂದೊಂದು ಎಕರೆಗೆ ಏನತ್ತಿರಲ್ಲ ರೀ, ಮಿನಿಮಮ್ 5-4 ಯಾವ ಇದನ್ನು ಹೆಚ್ಚಾನೆಚ್ಚಾಗೇ ಇಲ್ಲ ಸರ್. ಅವೇನು ಕ್ಲೈಮೇಟ್ ವೇರಿಯೇಷನ್ದಾಗ ಒಂದು ಸ್ವಲ್ಪ 4 ಬಂದಿರಬೇಕು, ಹೆಚ್ಚಿನ 90% ಏನತ್ತಿರಲ್ಲ. 1 ಎಕರೆಗೆ 5 ಟನ್ ಮನಕ್ಕೆ ಬೇದಾನ ಸರ್, ಈ ಹಸಿ ಮಾಲು ಏನತ್ತಿರಲ್ಲ ಸರ್, 20 ಟನ್ ಮೇಲೆ ಸರ್. ಒಬ್ಬರು ಬಿಜಾಪುರದಾಗ ನಾನು ಸ್ಟೇಜ್ ಮೇಲೂನು ಅವಾರ್ಡ್ ಮಾಡಿದ್ರಿ ಸಾವಂತ್ ಅದು ಇವ್ರು ಬಂದಾಗ ಅವ್ರು ಏನಕ್ಕೆ ಕೇಳಿದ್ರು, ನಂದು ನಮ್ಮ ದೋಸ್ತನ ಪ್ಲಾಟ್ ಅಲ್ಲ ರೀ. ಅವಾಗ ಮಾಡಿದಾಗ ನನ್ನ ಪ್ಲಾಟ್ ಒಂದು ಅವ್ರ ಪ್ಲಾಟ್ ಒಂದು, ನನ್ನ ಪ್ಲಾಟ್ 1300 ಬಾಡಿ ಇತ್ತು ಅದು. ಫಸ್ಟ್ 2 ವರ್ಷ ಏನತ್ತಿರಲ್ಲ ರೀ, 36 ಗುಂಟೆಗೆ 9 ಟನ್ ಬೇದಾನ ಮಾಡಿದ್ರಿ ಅದನ್ನು. 9 ಟನ್ ಬೇದಾನ 800 ಬಾಡ್ರಿ, ನಂದು 1200 ಬಾಡಿ ಇತ್ತು ರೀ. ಅವಾಗ ಏನು ನಾನು ಏನು ಇದನ್ನು ಮಾಡಿದ್ರು, ಇಲ್ಲಪ್ಪ ಇದು ನಿಂದ 2-3 ಎಕರೆ ಇದ್ರೂ ನೀನು ಮಾಡ್ಬೇಕಲ್ಲ, ಅವನು ನೀ ಮಾಡ್ತಿ ನಿಂದು ಬೆಳಿಬೇಕಲ್ಲ ಅಂತಂದ್ರಿ. ಅವಾಗ ಇಬ್ರು ಕೂಡ ನನ್ನ ಪ್ಲಾಟ್ ಆದರೂ ಚಾಲೆಂಜ್ ತೊಂದ ಮಾಡಿದ್ದೀನಿ ರೀ. ನನ್ನ ಪ್ಲಾಟ್ ಚಾಲೆಂಜ್ ತೊಂದು ಮಾಡಿದ್ರು 9 ಟನ್ 8 ಗಂಟೋಲ 1250 ಬಡ್ಡಿಗೆ ಆತ್ರಿ ನಂದು ಬೇದಾನ ರೀ, ಟವರ್ಸ್ ರೀ. ಹೌದು 9 ಟನ್ ಆತು ರೀ. ಇದನ್ನು ಅಲ್ಲಿ ಚರ್ಚೆ ಬೀಳಿದಾಗ ಸ್ಟೇಜ್ ಮೇಲೆ ಚರ್ಚೆ ಮಾಡಿದ್ವಿ ರೀ ನಾವು ಇದನ್ನು. ಅವಾಗಾದ್ರೂ ಈಗೂ ದಕ್ಷಿ ಬಳಗಾರ ಸಂಘದ ಡೈರೆಕ್ಟರ್ ಬಿಜಾಪುರ ದಕ್ಷಿ ಬಳಗಾರ ಸಂಘದ ಡೈರೆಕ್ಟರ್ ಅವಾಗೂ ಡೈರೆಕ್ಟರ್ ಇದ್ದೀನಿ ರೀ. ಅವಾಗ ಏನಂದರು, ನೀವೇನು ಮಾಡಿರಲ್ಲ, ನೀವು ಮಾಡಿದ 1 ವರ್ಷ ಆದರೆ ಮುಗೀತು, 1 ವರ್ಷ ಅಥವಾ 2 ವರ್ಷ ಮುಂದೆ ನಿಮ್ಮದು ಇಲ್ಡ ಕುಂಡ್ರದಿಲ್ಲ ಅಂದ್ರೆ ಇಲ್ಡ ಕುಂಡ್ರದಿಲ್ಲ. ನಮ್ಮ ಸೈಂಟಿಫಿಕ್ನೊಳಗೆ ಏನತ್ತಲೇ ಇಷ್ಟು ಬೇದಾನ ತೆಗೆದ್ರೇನು ಬಡ್ಡಿನೂ ಉಳಿದಿಲ್ಲ ಅಂದ್ರೆ ಅವ್ರಿ 6 ವರ್ಷ ಕಂಟಿನ್ಯೂನು ತೆಗೆದಿದ್ದೀರಿ ಸರ್. 6 ವರ್ಷ ಕಂಟಿನ್ಯೂನು ಈಗಾದ್ರೂ ಅದರ ಮೊದಲೇದ ಲೆವೆಲ್ ಇಲ್ಲ ರೀ. 6 ವರ್ಷ ಆದ ಬಳಕ ಏನತ್ತಿರಲ್ಲ ರೀ, 7-8 ಬಂದತ್ತಿರಿ ಸರ್. ಹಾಂ ಮನುಕರ್ ಸರ್. ಈಗ ಇಷ್ಟು ಇಳುವರಿ ಬರಬೇಕು, ಅದು ನಿರಂತರವಾಗಿ ಬರಬೇಕು, ಒಂದೇ ಸಲ ಬರೋದಲ್ಲ. ಈಗ ವಿಚಾರ ಮಾಡಿದಂಗೆ ಒಂದೇ ಸಲ ಬಂದ್ರೆ ಅದು ಅಲ್ಲ, ನಿರಂತರವಾಗಿ ಅಷ್ಟೇ ಇಳುವರಿ ಬರಬೇಕು, ಮತ್ತು ಹೆಚ್ಚಾಗಬೇಕು ಹೊರತಾಗಿ ಕಡಿಮೆ ಆಗಬಾರ್ದು. ಹಾಂ, ಅಂದ್ರೆ ಒಂದು ತಂತ್ರಜ್ಞಾನ ದೃಷ್ಟಿಯಿಂದ ಅದು ಅಷ್ಟೇ ಉಳಿಬೇಕು, ಇಲ್ಲ ಹೆಚ್ಚಾಗಬೇಕು ಕಡಿಮೆ ಆಗಬಾರ್ದು. ಅಂದ್ರೆ ನೀವೇನೋ ಸಾಧನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹಾಂ, ಇದನ್ನು ಯಾವ ರೀತಿ ನೀವು ಸಾಧಿಸಿದ್ರಿ, ಯಾಕೆ ಇಳುವರಿ ಹೆಚ್ಚಾಯಿತು, ಏನು ಕಾರಣಗಳದಾವ ಸರ್? ಫಸ್ಟ್ನೇ ವರ್ಷ ಏನಾದ್ರೆ ಸರ್ ರೀ, ಲೋಡ ಹೊಸ ಪ್ಲಾಟ್ ಇದ್ದು ಹೊತ್ತಿನಾಗೂನು 4.5 ಟನ್ ಬೇದಾನ ಬಿತ್ತರಿ ಸರ್. ಫಸ್ಟ್ ವರ್ಷ 4.5 ಟನ್ ಬೇದಾನ ಬಿತ್ತರಿ. ಬೇದಾನ ಅದು ಹೆಂಗೆ ಬೀಳ್ತತಿರಲ್ಲ ಸರ್, ಈಗೇನು ಶೆಡ್ಯೂಲ್ ಪ್ರಕಾರ ಏನಾಯ್ತಿರಲ್ಲ, 1 ಎಕರೆಗೆ ಇಂತಿಷ್ಟ ಅಂತ ಹೇಳಿ ಹಾಕಬೇಕಿರ್ತೈತಿ ರೀ. ಆ ಶೆಡ್ಯೂಲ್ ಫಾಲೋಅಪ್ ಮಾಡಿಲ್ಲ ರೀ ನಾನು ಇರ್ತಕ್ಕಂಥ ನನ್ನ ರೈತರ ಕಸ್ಟಮರಿಗೆ ಆಗಲಿ ಇದನ್ನಾಗಲಿ ಆ ಶೆಡ್ಯೂಲ್ ಫಾಲೋಅಪ್ ಮಾಡಿಲ್ಲ ರೀ. ಗೊಬ್ಬರನ ಅವರು ಟನ್ನೇಜ್ ಹೆಂಗೆ ಬೀಳ್ತತಿರಲ್ಲ ರೀ. ಈಗ ತಿಪ್ಪಿ ಗೊಬ್ಬರ 1 ಎಕರೆಗೆ 1 ಟ್ರಿಪ್ ಉಗಿಸ್ತಿದ್ರು, 1 ಟ್ರಿಪ್ ಉಗಿಸ್ತಿದ್ರು ಅವ್ರದ್ದು ಈಗ ಬೇದಾನ ಭಾಳ ಬಿತ್ತು. ಭಾಳ ಬಿತ್ತದನ್ನ ಒಂದು ಟ್ರಿಪ್ ಉಸಲಿ ಎರಡು ಟ್ರಿಪ್ಪ, ಒಬ್ರು ಬ್ಯಾಸಿಗೆನ ಒಂದ ಟೈಪ್ ಉಗಿತಾರೋ. ನಾವು ಬ್ಯಾಸಿಗೆ ಏನತ್ತಿರಲ್ಲ, ಪ್ರತಿಯೊಂದು ಪ್ಲಾಟಿಗೆ ಏನತ್ತಿರಲ್ಲ ಸರ್, ಮೇನ್ ಬ್ಯಾಸಿಗೆ ಅಂತೂ ಮೇನ್ ಇಂಪಾರ್ಟೆಂಟ್ ರೀ ಸರ್. ಮನೆ ಮೇಗೆ ಏನತ್ತಿರಲ್ಲ, ಇದ್ದಿದ ಜಾಯ್ಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ರೀ. ಬ್ಯಾಸಿಗೆನ ಮೇನ್ ಕುರಿ ಗೊಬ್ಬರ ಇದನ್ನ ಏನತ್ತಿಲ್ಲ, ತಿಪ್ಪಿ ಗೊಬ್ಬರ ಸಿಕ್ಕಮ್ ಮಾಡಿ ಏನತ್ತಿರಲ್ಲ ರೀ, ಕುರಿ ಗೊಬ್ಬರನು ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರದ್ರೊಳಗೆ ಒಂದು ಎಕರೆಗೆ ಈಗ ಏನತ್ತಿರಲ್ಲ ರೀ, ಲೋಡ ರಾಸ್ ಮೀಡಿಯಮ್ ಇತ್ತಂದ್ರೆ ಒಂದು ಎಕರೆ ಏನೋ ಲೋಡ ಮೀಡಿಯಮ್ ಇತ್ತಂದ್ರೆ ಒಂದು ಎಕರೆ ಪ್ರಮಾಣ ರೀ. ಅವ್ರ ಪ್ಲಾಟ್ ಪೆಹ್ಲೆ ವರ್ಷ ಒಂದು ಸ್ವಲ್ಪ ಹೆಚ್ಚಾಗಿತ್ತಂದ್ರೆ ಅದನ್ನು ದೀಡ್ ಎಕರೆ ಪ್ರಮಾಣ ಕೊಟ್ಟಾನ ರೀ. ಹೊಳೆ ಭಾಳ ಲೋಡು ಆಗಿತ್ತು ಇದನ್ನು ಆಗಿತ್ತು ಅಂದ್ರೂ ಏನತ್ತಿರಲ್ಲ ರೀ, ಎರಡು ಎಕರೆ ಡೋಸನ್ನು ಒಂದು ಪ್ಲಾಟಿಗೆ ಏನತ್ತಿರಲ್ಲ ರೀ. ಅದಕ್ಕೆ ಹೊಟ್ಟೆಗೆ ಹಾಕೋದು ಒಟ್ಟಕ್ಕೆ ಕೊರತೆ ಮಾಡಿಲ್ಲ ರೀ, ಮ್ಯಾಲೆ ಸ್ಪ್ರೇಕ ಮಾಡಿದ್ವಿ ರೀ ಸರ್. ಹೊರತಾಗಿ ಮೊದಲು ಏನು ಸ್ಟ್ಯಾಂಡಿಂಗ್ ಏನತ್ತಿರಲ್ಲ ಸರ್, ಗಿಡ ಆಹಾರನ ಮುಖ್ಯ ರೀ ಸರ್. ನಾವು ಆಹಾರದಾಗ ಫುಲ್ ಸಫಿಷಿಯಂಟ್ ಇಟ್ಟಿದ್ವಿ ಅಂದಾನ ರೀ, ಗಿಡಕ್ಕೆ ರೋಗನನ್ನ ಬರೋದಿಲ್ಲ. ಅದು ಒಂದನ್ನು ಔಷಧಿಯೊಳಗೆ ನನಗೆ ಎಕ್ಸ್ಪೀರಿಯನ್ಸ್ ಹೆಚ್ಚು ಇರೋದು ಸರ್, ಔಷಧಿಯೊಳಗೆ ಆಟೋಮೆಟಿಕ್ ನಾನು ನ್ಯಾಚುರಲ್ ಸ್ಪ್ರೇದಾಗ ಹೋಗಿಬಿಡ್ತೈತಿ ರೀ. ಮೊದಲು ಗಿಡ ಒಂದು ಹೆಲ್ದಿ ಬತ್ತು, ತೆಳಗ್ ಮೈಕ್ರೋ ನ್ಯೂಟ್ರಿಯನ್ಸ್ ಬತ್ತು, ಇದನ್ನು ಬತ್ತು ತಪ್ಪಲ್ ಸ್ಟ್ರೆಂತ್ ಗಿಡ ತೆಳಗ್ ಪರ್ಫೆಕ್ಟ್ ಇದನ್ನು ಇತ್ತಂದ್ರೆ ಸರ್, ರೋಗ ಒಟ್ಟ ರುಜಿನ ನಮ್ಗೆ ಒಟ್ಟ ಕಾಡೋದಿಲ್ಲ ರೀ ಸರ್, ಕಾಡೋದಿಲ್ಲ ಸರ್. ಮತ್ತು ಬ್ಯಾಸಿಗೆ ಆಗೂ ಕಡ್ಡಿ ಏನು ತಯಾರು ಮಾಡ್ತಿರಲ್ಲ ಸರ್, ಕಡ್ಡಿ ತಯಾರು ಮಾಡೋ ಹೊತ್ತಿನಾಗ ಬ್ಯಾಸಿಗೆನ ರೋಗ ಅದಕ್ಕೆ ಫುಲ್ ಅದನ್ನು ಡೆವಲಪ್ ಇಟ್ಬಿಟ್ಟಿದ್ದೇವೆ ಅಂದ್ರೆ ಸರ್, ಅದಕ್ಕೆ ಯಾವುದೋ ರೋಗ ಅಟ್ಯಾಕ್ ಇರ್ಲಿಕ್ಕಂದ್ರೆ ಮುಂದೆ ನಮಗೆ ಮನೆ ಮೇಲೆ ಏನತ್ತಿರಲ್ಲ ರೀ. ಬ್ಯಾಸಿಗೆ ಇದ್ದಂಥವನ ಮನೆ ಮೇಲೆ ಕಾಡ್ತಾವ್ರಿ ಸರ್. ಬ್ಯಾಸಿಗೆನ ನಾವು ಅದನ್ನು ಇದನ್ನು ಮಾಡ್ಲಿಕ್ಕೆ ರೀ ಮನೆ ಮೇಲೆ ಕಾಡುವುದಿಲ್ಲ ರೀ. ಮೇನ್ ನನ್ನ ಅನುಭವ ಪ್ರಕಾರ ಏನತ್ತಿರಲ್ಲ ಸರ್, ಮ್ಯಾಲೆ ನಾವು ಸ್ಪ್ರೇ ಕೊಡೋದು ಏನತ್ತಿಲ್ಲ, ಹೆಚ್ಚಿಂದ ಏನತ್ತಿಲ್ಲ ರೀ, ಅವಶ್ಯ ಹೆಚ್ಚು ಇದನ್ನಿಲ್ಲ ರೀ ಸರ್. ಕೆಳಗ ಫಸ್ಟ್ ಸೆಫಿಷಿಯಂಟ್ ಗಿಡಕ್ಕನ ಆಹಾರನ ಫುಲ್ ಬೇಕ್ರಿ ಸರ್. ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ನೀವು ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವೆಲ್ಲ ಕೊಡಬೇಕು ಅಂತಂತೀರಿ. ಯಾವ ರೀತಿ ಇಳುವರಿ ಹೆಚ್ಚಾಗ್ತದ ಅದೇ ರೀತಿಯಾಗಿ ಆಹಾರವನ್ನು ಕೂಡ ನಾವು ಕೊಡಬೇಕ್ರಿ ಸರ್. ಈಗ ಇಳುವರಿ ಹೆಚ್ಚಾದಂಗೆ ಏನತ್ತಿರಲ್ಲ ಸರ್, ನಮಗೆ ಈಗೇನೋ ನಾವು ರೈತರ ಒಂದು ಆಸೆಗಾಗಿ ಇದನ್ನಾಗಿ ಹೆಚ್ಚು ಲೋಡಾಗಿ ಏನತ್ತಿರಲ್ಲ ರೀ, ಲಿಮಿಟೇಷನ್ ಬಿಟ್ಟು ತೆಗೆದಿರ್ತೀವಿ ಸರ್, ಗಿಡ ಎಲ್ಲ ಜೇಗಿ ತೆಗೆದು ಬಿಟ್ಟಿರ್ತೈತಿ ರೀ. ಅದು ನಾವು ಅದಕ್ಕೆ ನಮ್ಮ ಒಂದು ಸಿಡಿಲು ಲೆಕ್ಕದೊಳಗೆ ಹಾದಿ ಒಂದನ ರೀ, ಮುಂದಿನ ಕಾದ ನಮಗೆ ಇದನ್ನು ಮಾಡೋದಿಲ್ಲ ಸರ್. ಈಗ ಸರ್ ಮಿನಿಮಮ್ ಈಗ ನಾವು ಮಾಡೋದಕ್ಕೆ ಎವರೇಜ್ ಒಂದಿಟ್ಟು ಹೆಚ್ಚು ಮಾಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ರೀ, ಒಟ್ಟು ಟೋಟಲ್ದಾಗ ಎಷ್ಟು ಸರ್? ಒಂದು ನಾವು ಭಾಳ ಮಾಡಿದೀವಿ ಅಂದ್ರೆ ಒಂದು ಎಕರೆಗೆ ಒಂದು 50,000 ರೂಪಾಯಿ ಹೆಚ್ಚಾಗ್ಬೋದು ರೀ. ನಾರ್ಮಲ್ವಾಗಿ ಎಲ್ಲರೂ ಮಾಡೋಕಿತ್ತೂ ಏನತ್ತಿರಲ್ಲ, ನಾವು ಹೆಚ್ಚು ಮಾಡ್ತಾನಪ್ಪ ಹೆಚ್ಚು ಮಾಡ್ತಾನಂದ್ರೆ ಒಂದು 50,000 ರೂಪಾಯಿ ಹೆಚ್ಚಾಕದೆ ಸರ್. ಗೊಬ್ಬರ ಬತ್ತು ಇದನ್ನು ಬತ್ತು ರೀ ಸರ್. ನಾವು 2-3 ಟನ್ ಮನಕ್ಕೆ ತೆಗೆದೀವಿ ಅಂದನ ಸರ್, 50,000 ರೂಪಾಯಿ ಕಮ್ಮಿ ಮಾಡಿ 3 ಟನ್ ಮನಕ್ಕೆ ತೆಗೆದೀವಿ ಅಂದನ ರೀ, ರೈತರಿಗೆ ಏನಾಗ್ಬಿಡತ್ತಿ? ನೀವು 50,000 ರೂಪಾಯಿ ಹೆಚ್ಚು ಮಾಡಿ ಅವ್ನು 8 ಟನ್ ಮನಕ್ಕೆ ತೆಗೆದಂದನ ರೀ. ರೈತರಿಗೇನು ಈಗಿನ ಕಾಳಿನ ರೇಟ, ಔಷಧ ರೇಟ ಎಲ್ಲ ಟ್ಯಾಲಿ ತೆಗೆದ್ರು ಏನತ್ತಿರಲ್ಲ ಸರ್. ಮಿನಿಮಮ್ ಈಗಿನ ಇದ್ರೊಳಗೆ 5 ಟನ್ ಬಂದ್ರೆ ಅಷ್ಟೇ ಏನತ್ತಿರಲಿ, ಅವನು ಬದುಕಲಾಕ ಚಾನ್ಸಸ್ ಐತ್ರಿ ಸರ್. ನಾವು 3 ಟನ್ ಮನಕ್ಕೆ ತೆಗೆದೀವಿ ಅಂದ್ರೆ ಅದ್ರೊಳಗೆ 3 ಟನ್ನಾಗ ಏನತ್ತಿರಲ್ಲ ಸರ್, 1-2 ಟನ್ ಖರ್ಚು ಹೋಗಿಬಿಡ್ತೈತಿ ರೀ ಸರ್. 2 ಟನ್ ಖರ್ಚು ಹೋಗತ್ತೆ ರೀ ಸರ್. ಈಗಿನ ವರ್ತಮಾನದಾಗ 2 ಟನ್ ಖರ್ಚು ಹೋಗತ್ತೆ ರೀ. 2 ಟನ್ ಖರ್ಚು ಹೊತ್ತು ಮನೆಯವ್ರು ನಾವು ದುಡ್ದಿದ್ದು ಇದನ್ನು ಲಾಭಾಂಶ ಏನತ್ತಿರಲ್ಲ ಸರ್, ಭಾಳ ಇದನ್ನು ಆಗೋದಲ್ಲ ರೀ. ಮಿನಿಮಮ್ ರೈತರು 4-5 ಬಿದ್ದಾಗ ನಾನು ಅಷ್ಟೇ ಏನತ್ತಿರಲ್ಲ ದ್ರಾಕ್ಷಿ ಮಾಡಿದ್ದು. ಈಗ ಮೊದಲ ಬುಲ್ಲು ಕಾಪರದು 50-100 ತನಕ ಕೆಜಿ ತೊಗೊಂಡಿದ್ವಿ ನಾವು. ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ರೇಟ 100, 90, 100, 110 ಇತ್ತು ರೀ. ಈಗಾದ್ರೂ ಬೀಳ್ಸಿ 1-70 ಅಂದ್ರೆ ಈಗಿನ ರೇಟಿಗೆ ಆಗಿನ ಔಷಧ ರೇಟಿಗೆ ಟ್ಯಾಲಿ ಮಾಡಿದ್ರೆ ಭಾಳ ವೇರಿಯೇಷನ್ ಐತ್ರಿ ಸರ್, ಭಾಳ ವೇರಿಯೇಷನ್ ಐತ್ರಿ ಸರ್. ಕಾಫರ್ ಅವಾಗ 50 ಐತ್ರಿ ಸರ್, ನಾವು ಇದನ್ನು ಮಾಡಿದಾಗ 50 ರೂಪಾಯಿ ಕೆಜಿನ ಐತ್ರಿ ಸರ್. ಈಗ ಅದ 2-2.80 ತನಕ ಹೋಗ್ಯತ್ರಿ ಸರ್. ಅಂದ್ರೆ ಎಲ್ಲ ಏನು ಇನ್ಪುಟ್ಸ್ ಏನದವ ಅದ್ರದ್ದು ರೇಟ್ ಹೆಚ್ಚಾಗ್ಯವ, ರೇಟ್ ಹೆಚ್ಚಾಗ್ಯವ. ಆದ್ರೆ ಯಾವ ರೀತಿ ನಮಗೆ ಮನುಕಕ್ಕೆ ಧಾರಣಿ ಬರಬೇಕು, ಆ ಧಾರಣಿ ಬರ್ತಾ ಇಲ್ಲ ಅಂತೀರಾ? ಧಾರಣಿ ಬರ್ತಾ ಇಲ್ಲ ಸರ್, ಬರ್ತಾ ಇಲ್ರಿ. ಮತ್ತೆ ನಾವು ಇಲ್ಲಿನೊಳಗೂ ಕಮ್ಮಿ ತೆಗೆದಿವ್ ಒಂದನ ರೀ, ಅಷ್ಟನ್ನು ಇದನ್ನೈತ್ರಿ ಸರ್, ಅಷ್ಟೇ. ಈಗ ತಾವು ಹೇಳ್ತಾ ಇದ್ದೀರಿ ಆಹಾರವನ್ನು ಹೆಚ್ಚಿಗೆ ಕೊಡಬೇಕು, ಸಾವಯವ ಗೊಬ್ಬರ ಹೆಚ್ಚಿಗೆ ಕೊಡಬೇಕು ಅಂಥೇಳಿ. ಈಗ 1 ಎಕರೆ ಏನೋ ಮ್ಯಾನೇಜ್ ಮಾಡ್ಬೋದು, 2 ಎಕರೆ ಮ್ಯಾನೇಜ್ ಮಾಡ್ಬೋದು, ಆದ್ರೆ 5 ಎಕರೆ 10 ಎಕರೆ ಇದ್ದಂಥವ್ರು ಇಷ್ಟು ಪ್ರಮಾಣದೊಳಗೆ ನಾವು ತಿಪ್ಪೆ ಗೊಬ್ಬರ ಕೊಡಬೇಕು, ಕುರಿ ಗೊಬ್ಬರ ಕೊಡಬೇಕು ಅಂತಾರೆ, ಕಷ್ಟ ಆಗ್ಲಿಕ್ಕಿಲ್ರಿ? ಅದು ಕಷ್ಟ ಆಕದ್ರಿ ಸರ್, ಕಷ್ಟ ಆಕದ್ರಿ. ಎಷ್ಟ್ ಏನಿದಿರಲ್ಲ ಸರ್, ಈಗೇನು ನಾವು ಆಗಲೇ ಹೇಳಿದಿರಲ್ಲ ರೀ, ಹೆಚ್ಚು ಬೆಳೆದಾರ, ಹೆಚ್ಚು ಏನು ಭಾಳ ನಿರೀಕ್ಷೆ ಇರಲಿರಲ್ಲ. ಹೆಚ್ಚೈತೆ ಅಂದ್ರೆ ಈಗ 4-5 ಎಕರೆ ಐತೆ ಅಂದ್ರೂ ಸರ್, ಅವ್ರದ್ದು ಮಿನಿಮಮ್ ಎವರೇಜ್ ಏನೈತಿರಲ್ಲ ಸರ್, 8 ಟನ್ನರೆ 4-5 ಟನ್ನರೆ ಬೇದಾನ್ ಬೀಳಂಗ ಬೇಕ್ರಿ ಸರ್. ಹೆಚ್ಚಿದ್ದವ್ರದ್ದಾದ್ರೂ ಸರ್ ಅದರ ಆಳಿಂದು ಇದನ್ನು ಎಲ್ಲ ನಾವು ಖರ್ಚು ಮಾಡಿದ್ರೂ ಏನೈತಿರಲ್ಲ ರೀ, ನಾವು ರೈತಕ್ಕೆ ಉಳಿಬೇಕಾದ್ರೂ ಏನೈತಿರಲ್ಲ, 1 ಎಕರೆಗೆ 5 ಏನೈತಿರಲ್ಲ ಸರ್, ಬೇದಾನ್ ಬೀಳಬೇಕ್ರಿ ಸರ್, ಕಂಪಲ್ಸರಿ ಅಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕ್ರಿ ಸರ್ ನಾವು. ಅಂದ್ರೆ ಪ್ರಕಾಶ್ ಅವರೇ, ಈಗ ನನಗೆ ಹೇಳ್ರಿ, ಒಂದು ಸರಾಸರಿ ಸಾಮಾನ್ಯವಾಗಿ ದ್ರಾಕ್ಷಿ ಇಳುವರಿ ಒಂದು ಎಕರೆಗೆ ಎಷ್ಟು ಬೀಳ್ತದೆ ಮತ್ತು ನೀವು ಹೇಳುವಂಥ ಒಂದು ಪದ್ಧತಿಯಿಂದ ಎಷ್ಟು ಹೆಚ್ಚಳ ಆಗ್ತದೆ, ಎಷ್ಟು ಬರ್ತದೆ ಹೇಳ್ತೀರಿ? ನಾವು ಈಗ ಹೇಳೋದ್ರಿ ಸರ, ಆಲ್ಮೋಸ್ಟ್ ಸರ್ ಎಲ್ಲಾನು ನೋಡಿ ಸರ್, ಈಗ ಹೆಚ್ಚಿದವರು ಸರ ಮೂರುವರೆ ಒಂದು ಎಕರೆಗೆ ಏನೈತಿಲ್ಲ ರೀ, ಮೂರುವರೆ ನಾಲ್ಕು ಏನದು ಗಿಡಕ್ಕೆ ಅವ್ರಿಗೆ ರೀ ಒಂದು ಅರವತ್ತರ ತನಕ ಏನಾದ್ರಲ್ಲ ರೀ, ಕಾಯಿ ಹಸಿ ಕಾಯಿ ರೀ ಹದಿನಾರು ಟನ್ ಒಂದು ಎಕರೆಗೆ ಏನಾದ್ರಲ್ಲ ರೀ, ಹದಿನಾರು ಹದಿಮೂರು ಟನ್ ಬೆಳಿತಾರೆ ಸರ್ ಎವರೇಜ್ ರೀ ಸರ್. ನಾವೀಗ ನಾವೇನು ಒಂದು ಸ್ವಲ್ಪ ಇದನ್ನು ಏನಾದ್ರಲ್ಲ ನಾವು ಹೆಚ್ಚು ಕಟ್ಪಟ್ಟು ಇದನ್ನು ಮಾಡಿ ಇದನ್ನು ಮಾಡೋದ್ರಿಂದ ನಮ್ಮೂ ಏನಾಯ್ತಿರಲ್ಲ ಸರ್, ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟನ್ ತನೂ ಏನಾಯ್ತಿರಲ್ಲ, ಒಂದು ಸ್ವಲ್ಪ ನಮ್ಮ ಒಂದಿಟ್ಟು ಹೆಚ್ಚು ಹಾಕೋರಿ ಸರ್ ಖರ್ಚು, ಹೆಚ್ಚು ಹಾಕೋಂದ್ರೂ ಟೋಟಲ್ದಾಗಿ ಏನೋ ಒಂದು ಎಕರೆ ಹಿಂಬಾಲ ಒಂದು 50,000 ಹೆಚ್ಚು ಹಾಕೋರಿ ಸರ್, ಅದಕ್ಕಿಂತ ಏನು ಹೆಚ್ಚಿಲ್ಲ ರೀ. ಈಗ ಒಬ್ರು ನಾವು ನಿಮ್ಗೆ ಖರ್ಚು ಭಾಳ ಮಾಡ್ತೀವಪ್ಪ ಇದನ್ನು ಆತಾರ ಒಬ್ರು 20 ಎಕರೆ ಪಡೋರು ಅದು ಇದನ್ನು ಅದಾರ ರೀ, ಖರ್ಚು ಹಾಕೋವು ನಿಮ್ಮ ಔಷಧಿಗೆ ನಮ್ಮ ಔಷಧಿಗೆ ಹಾಸತ್ತೆ ಹಿಂಗೆ ಒಮ್ಮೆ ಕೂತಾಗ ಏನತ್ತಿರಲ್ಲ ರೀ, ಡಿಸ್ಕಷನ್ ಆಯ್ತು ಚರ್ಚೆ ಆಯ್ತು ರೀ, ಟೋಟಲ್ ಟ್ಯಾಲಿ ಮಾಡಿದ್ರೆ ನಾನು ರೀ ಟ್ಯಾಲಿ ಮಾಡಿದ್ರೆ ಅವರಿಗೆ ನನಗೆ ಏನು ಭಾಳ ವೇರಿಯೇಷನ್ ಬರಲಿಲ್ಲ ರೀ ಸರ್, ನಮ್ಮ ಮಾಡೋದಕ್ಕೆ ಅವ್ರು ಮಾಡೋದಕ್ಕೆ ನಮ್ಮ ಔಷಧಿ ಒಳಗೆ ಅವರು ಹೆಚ್ಚು ಬಂದರು ಗೊಬ್ಬರದಾಗ ಅಷ್ಟು ಏನಾದಿರಲ್ಲ ರೀ, ನಮ್ಮ ಗೊಬ್ಬರದಾಗ ಅದಕ್ಕಂತರೂ ನಾನು ಹಾಕೋದೇನು ಕಮ್ಮಿ ಮಾಡ್ದಲ್ಲ ಸರ್ ಗೊಬ್ಬರ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡೋದಾಗಲಿ ಲಿಕ್ವಿಡ್ ಆಗಲಿ ಹಾಕೋದಾಗಲಿ ಯಾವೂ ಏನಾಯ್ತಿಲ್ಲ ರೀ, ಕಮ್ಮಿ ಮಾಡೋದಲ್ಲ ಸರ್, ಒಂದು 50,000 ಹೆಚ್ಚು ಹಾಕೋ ಸರ್, ಆದರೆ ನಮಗೆ ಏನಾಯ್ತಿರಲ್ಲ ರೀ, ಮಿನಿಮಮ್ ಕಮ್ ಅಂದ್ರೂ ಏನಾಯ್ತಿರಲ್ಲ ರೀ, ಇದನ್ನು 20-24 ಟನ್ ರೀ ಸರ್, ಇದನ್ನು ಅಗದಿ ಸರಾಸರಿ ಎವರೇಜ್ ರೀ. ಅವು ಹೆಚ್ಚಿನ ಒಬ್ಬೊಬ್ಬರು ಕಟ್ಪಟ್ಟಿ ಮಾಡಿದವರು ರೈತರು ಇದನ್ನಿದ್ದವರು ಅದಂತರೂ ಏನು ಹೇಳೋದು ಬೇಡ್ರಿ ಸರ್. ಅಂದ್ರೆ ಒಂದು ಗರಿಷ್ಠ ನೀವು ಚಲೋತ್ನಾಗೆ ಅವ್ರು ಮೇಂಟೈನ್ ಮಾಡ್ಯಾರ, ಸಾಕಷ್ಟು ಆಹಾರ ಕೊಟ್ಟಾರ, ಒಂದು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಬೆಳೆಯೋದಕ್ಕೆ ಬೆಳೆದಂಥವ್ರು ಇದ್ದಾರೆ, ಎಷ್ಟು ಒಂದು ಎಕರೆಗೆ ಗರಿಷ್ಠ ಎಷ್ಟು ಬೆಳೆದಾರ? ಗರಿಷ್ಠ ಬೆಳೆದವರು ಒಂದು ಎಕರೆಗೆ ಏನಿದ್ರಲ್ಲ ಹೊಸತೆ ಈಗ ಒಂದು ನಾನು ಪ್ಲಾಟ್ ಹೊಸತೆ ರೀ, ಒಬ್ರದು 800-900 ಬಾಡಿ ಇತ್ತು ರೀ ಸರ್, 800-900 ಬಾಡಿ ಇತ್ತು ಹೊಸತೆ ಅದ ರೀ, ಮೊದಲೇದಂತರು ಬಿಟ್ಟು ಬಿಡೋಣ್ರಿ ಸರ್, 8 ಟನ್ ಬೇದಾನ್ ಕೂತಾರೆ ಅವ್ರದ್ದು. ಒಬ್ರದು ನಮ್ಮ ಉಪಾಧ್ಯಕ್ಷ ಇರ್ತಾರೆ ಇಳುವರಿ ರೀ ಸರ್, 260 ಆಗಿತ್ತು ರೀ ಸರ್, 26 ಟನ್ ಹಸಿಕಾಯಿ ರೀ, 26 ಟನ್ ಆಗಿತ್ತು. ಮತ್ತು ಇನ್ನೊಂದು 1300 ಬಾಡಿ ಐತ್ರಿ ಸರ್, ಅದು 1300 ಬಾಡಿ ಇದ್ರೆ ಸರ್ 40 ಟನ್ ಹಸಿಕಾಯಿ ಆಗಿತ್ತು ರೀ, 40 ಟನ್ ಹಸಿಕಾಯಿ ರೀ. ಹಾಂ, ಇದನ್ನು 1.25 ಎಕರೆ ಆಗತ್ತೆ ರೀ ಸರ್, 1.25 ಎಕರೆ ರೀ ಸರ್. ಹೆಚ್ಚಾಕಮ್ಮ ಒಂದು 10-20 ಪ್ಲಾಟ್ ಏನತ್ತಿರಲ್ಲ ಸರ್, ರಗಡ್ ಎಲ್ಡೂ ಬಿದ್ದವ್ರಿ ಸರ್ ಎಲ್ಡೂ, ಅವರು 200-300 ತನೂ ಏನತ್ತಿರಲ್ಲ ರೀ, 36 ಟನ್ ರೀ ಹಸಿಕಾಯಿ ರೀ, 36-38 40 ತನೂ ಆಗ್ಯಾರ ಸರ್. ಅಂದ್ರೆ ಭಾಳಷ್ಟು ಬದಲಾವಣೆ ನೀವು ಏನು ತಂತ್ರಜ್ಞಾನ ಕೊಟ್ಟರಿ ಅದರ ನಂತರ ಭಾಳಷ್ಟು ಬದಲಾವಣೆ ಇಳುವರಿ ಒಳಗೆ ಆಗಿದ್ದನ್ನು ತಾವು ಹೇಳ್ತಾ ಇದ್ದೀರಿ, ಇದು ಅದ್ಭುತವಾದಂಥ ಒಂದು ಬದಲಾವಣೆ. ಅದರೊಳಗೆ ಆರ್ಥಿಕತೆ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿರೋದನ್ನು ನಾವು ನೋಡ್ತೇವೆ. ಎಲ್ಲಿ 16 ಟನ್ ಎಲ್ಲಿ 26 ಟನ್ನು 30 ಟನ್ನು 36-38-40 ಇದು ಭಾಳ ವ್ಯತ್ಯಾಸ ಆಯ್ತಲ್ಲ, ಇದನ್ನ ನೋಡಿದ ಕೂಡಲೇ ರೈತರು ಆಕರ್ಷಿತರಾಗಿ ನಿಮ್ಮ ಕಡೆ ಬಂದರು ಅಂತೀರಿ? ಒಂದೇನು ಸರ್ ಇದ್ರ ಒಳಗೆ ರೀ, ಒಬ್ಬೊಬ್ರು ಏನು ಮಾಡ್ತಾರೆ ಸರ್, ನಮ್ಮ ಟೆನ್ಷನ್ ಒತ್ತಡದಾಗ ನಾವು ಏನು ಮಾಡ್ತೀವಿ, ಕೆಲಸ ಅವ್ರಿಗೆ ಹೇಳ್ತಿದ್ವಿ ಅಂದನ್ನು ಪರ್ಫೆಕ್ಟಾಗಿ ಹೇಳ್ಬೇಕ್ರಿ ಸರ್. ಈಗ ಮೊದಲು ಒಮ್ಮೆ ಬಂದರು ಒಮ್ಮೆ ಅವ್ರಿಗೆ ಬರೆದು ಕೊಟ್ಟರೆ ಹೇಳಿದೀವಿ ಹಂಗಿಲ್ಲರಿ ಸರ್, ಕ್ಲೈಮೇಟ್ ಏನೋ ವೇರಿಯೇಷನ್ ಆದ್ರೂ ಸರ್ ಪ್ರತಿಯೊಬ್ಬರಿಗೇನು ಅವ್ರಿಗೆ ಫೋನ್ ಹಚ್ಚಲಾರ್ದ ಕಾಂಟ್ಯಾಕ್ಟ್ ಮಾಡಲಾರ್ದ ಏನತ್ಲೆ ಔಷಧಿ ಹೊಡಿಬಾರ್ದೆ. ನಾ ಇವತ್ತು ಒಂದು ಹೇಳಿಬಿಟ್ಟಿದ್ನೇನ ಅವ್ರು ನಾವು ಹೊಡ್ಯಾರಿದ್ರು ರೀ, ನನಗೆ ಕಾಂಟ್ಯಾಕ್ಟ್ ಮಾಡೇ ಹೊಡಿಬೇಕ್ರಿ. ಕ್ಲೈಮೇಟ್ ಚೇಂಜ್ ಆಗಿತ್ತು ಅಂದ್ರೇನೆ ರೀ ಆ ಔಷಧಿ ತೆಗೆದು ಸಡನ್ಲಿ ಚೇಂಜ್ ಮಾಡಿರ್ತಾನೆ ರೀ, ಅದು ಒಂದು ಎಕ್ರೂಟಿ ರೈತರಿಗೆ ನಮಗೆ ಡಿಸ್ಕಷನ್ದಾಗ ಸರಿ ಬರೋದು ಅಂದ್ರೇನ ಸರ್, ಇದು ಒಂದು ಮೇನ್ ಭಾಳ ಇದನ್ರಿ ಸರ್. ಈಗ ನಾವು ಒಂದು ಮೊದಲೊಂದು ದಿವಸ ಒಂದು ಏನೋ ಹೇಳಿದ್ನಿ ಅದನ್ನು ಅವ್ರು ಆ ಕ್ಲೈಮೇಟ್ ಸರಿ ಐತೆ ಅಂತ ಹೇಳಿ ನಾ ಹೇಳಿಬಿಟ್ಟಿರ್ತಿದ್ನಿ, ಅದನ್ನು ಕ್ಲೈಮೇಟ್ ಕೆಟ್ಟು ಬಿಟ್ಟಿರ್ತೈತೆ ರೀ ಸರ್, ಕೆಟ್ಟು ಬಿಡ್ತಾನೆ ನಾನು ಏನಿಲ್ಲ ಕೆಟ್ಟತನ ನೀಟ್ ಚೇಂಜ್ ಆಗ್ತದೆ ನಾನು ಅದನ್ನು ಹೊಡಿಬಾರ್ದಪ್ಪ ಅಂತ ಹೇಳಿಬಿಟ್ಟಿರ್ತಾನೆ ರೀ. ಮತ್ತು ನಾವು ಹೇಳೋದು ಕಿತ್ತನೂರು ಸರ್ ಏನಿಲ್ಲ ರೀ, ಮಾಡೋರಲ್ಲಿನೂ ಭಾಳ ಅಷ್ಟು ಜಾಗರೂಕತೆಯಿಂದ ಏನು ಮಾಡ್ತಾರಲ್ಲ ಅವ್ರ ಪ್ರತಿಫಲನೂ ಅವ್ರು ದುಡ್ದಿದ್ದು ಅವ್ರಿಗೆ ಇದನ್ನು ಸರ್ ಅವರು ನಾವು ಹೇಳಿದೀವಿ ಸರ್, ಅವ್ರು ಹೇಳಿದೀವಿ ಏನು ಮಾಡೋದು ನಾಳೆ ಮಾಡಿದ ನಾನು ಅದು ಬೆನಿಫಿಟ್ ಆಗಲ್ಲ, ಮಾಡೋರು ಅಷ್ಟಾಗಿ ಎಕ್ರೂಟಿ ಮಾಡ್ತಾರೆ ಸರ್, ಅಷ್ಟೇ ಎಕ್ರೂಟಿ ಮಾಡ್ತಾರೆ. ಹಿಂಗಾಗಿ ಅವರಿಗೆ ನಮಗೆ ಒಂದು ಇದನ್ನ ರೀ ಸರ್ ಹೆಸ್ ತೆಗಿಲಕ್ಕ ಇದನ್ನ ಪ್ರಯತ್ನ ಇಬ್ಬರದು ಶ್ರಮ ಬೇಕ್ರಿ ಸರ್, ಇಬ್ಬರದು ಶ್ರಮ ಬೇಕ್ರಿ. ಈಗ ತಾವು ರೈತರಿಗೆ ಎಷ್ಟು ಜನ ರೈತರಿಗೆ ಹಿಂಗ ಮಾರ್ಗದರ್ಶನ ಮಾಡಿ ಅವರ ಒಂದು ಏನು ಕೃಷಿ ಬೆಳೆ ಆರ್ಥಿಕತೆ ಬದಲಾಗುವಂಗ ಮಾಡಿದ್ರಿ, ಎಷ್ಟು ಜನ ರೈತರಿಗೆ ತಾವು ಮಾರ್ಗದರ್ಶನ ಮಾಡ್ತಾ ಇದ್ರಿ? ಏಗಿಲ್ಲಂದ್ರು ಹೊಸ ಪಡ ಇದನ್ನ ಹಿಡ್ಕೊಂಡು ಏನತ್ತಿರಲ್ಲ ರೀ, ಸೌಳಿಗೆಯಲ್ಲಿ ಒಂದು ಮಿನಿಮಮ್ ಒಂದು 90 ಹಿಡ್ಕೊಂಡು 100 ಜನ 100 ರೈತರ ಹಾಕರ್ ಸರ್. ರೈತರಂದ್ರೆ ಒಟ್ಟು ರೀ ಸರ, ಕಸ್ಟಮರ್ ಅಂದ್ರೆ ದೋಸ್ತರು ಬತ್ತು ಇದನ್ನೂ ಬತ್ತು, ಒಟ್ಟು ನಾವು ಎಲ್ಲ ಒಬ್ಬ ರೈತರ ಆದ್ರೆ ಒಂದು ಇದನ್ನು ವಿದ್ಯೆ ಇದ್ದಿದ್ದು ಏನೈತಿರಲ್ಲ ರೀ, ಎಲ್ಲರಿಗೆ ಹಚ್ಕೊಂಡ್ರೆ ನಾನು ಒಬ್ಬನನ್ನು ಇದನ್ನು ಆಗುತ್ತಾನು ಏನೈತಿರಲ್ಲ ರೀ, ಒಂದು ಹಂಚ್ಕೊಂಡು ಇದನ್ನು ಮಾಡ್ತೀವಿ ಸರ್. ನಾವೇನೋ ಒಬ್ಬರು ಮೇಸ್ತ್ರಿಗತೆ ಏನೈತಿರಲ್ಲ ರೀ, ಅವ್ರ ಜೋಡಿ ಏನು ಫೀ ಇಲ್ಲ ರೀ, ಅವ್ರ ಜೋಡಿ ಏನು ಇದನ್ನು ಇಲ್ಲಪ್ಪ, ಒಂದು ವರ್ಷಕ್ಕಿಂತ ಇಷ್ಟು ಕೊಡಬೇಕು, ಏನು ರೆಸ್ಟ್ರಿಕ್ಷನ್ ಇಲ್ಲ, ಅವ್ರು ಕೊಡ್ತೀನಂದ್ರೂ ನಮಗೆ ಬರಬಾಡಪ್ಪ ಅಂತ ಹೇಳಿ ಏನೈತಿರಲ್ಲ, ಅವ್ರ ಕಡೆ ತೊಗೊಳ್ದದು ಏನಿಲ್ಲ ರೀ ಸರ್. ಏನು ನಮ್ಮದೂ ಇದನ್ನಿದ್ರೆ ಈಗ ಇಲ್ಲಿವರೆಗೆ ಮಾಡಿದ್ರೊಳಗಾದ್ರೂ ಏನೈತಿರಲ್ಲ ಸರ್, ಏನು ತೊಂದಿಲ್ಲ ರೀ ಸರ್, ಏನು ತೊಂದಿಲ್ಲ. ರೈತರ ಈಗ ಸಾಯಂಕಾಲ ಒಂದು ತಾಸು ಹೋಗಿ ಕೂತಿರ್ತೀವಿ ರೀ, ಎಲ್ಲರೂ ಔಷಧ ಟೈಮ್ದಾಗ ನಮಗೆ ಎಮರ್ಜೆನ್ಸಿ ಇರೋದನ್ನ ಒಂದು ತಿಂಗಳ ಎರಡು ತಿಂಗಳ ಎರಡು ತಿಂಗಳ ಆ ಟೈಮ್ದಾಗಿದ್ದಾಗ ಒಂದು ಔಷಧಿ ಅಂಗಡಿಯಾಗ ಒಂದು ತೊಂದಲ್ಲಿ ಕುಡಿಯೇ ಬಿಡ್ತೀವಿ ರೀ. ಈಗ ಅಲ್ಲೇ ಬೇರೆ ಕಡೆ ಚರ್ಚೆ ಇದನ್ನು ಮಾಡೋಕಿತ್ತು ಏನಾದಿರಲ್ಲ ರೀ, ಎಲ್ಲ ಕುಡಿದು ನಾನು ಇನ್ನು ನೀವೇನು ಮಾಡಿದ್ರು ನೀವೇನು ಮಾಡಿದ್ರು ಒಟ್ಟು ಒಂದು ಎಲ್ಲರೂ ನಾವೊಬ್ಬ ರೈತರು ಅವರು ಒಬ್ಬ ರೈತರು ಅದಕ್ಕೆ ಏನು ಮಾಡಬೇಕು ಇದನ್ನು ಏನಾದಿರಲ್ಲ ರೀ, ನಮ್ಮ ಅನುಭವ ನಾವು ಹೇಳಿದ್ರಿ ಅವ್ರದ ಹಿಂಗೆ ಮಾಡ್ಕೋತ ಹೋಗ್ತೀವಿ ಸರ್. ಅಂದ್ರೆ ಒಟ್ಟು ನೀವು ಸೇವೆ ಅಂಥೇಳಿ ಇದನ್ನು ಮಾಡ್ತಾ ಇದ್ದೀರಿ, ಎಲ್ಲ ರೈತರಿಗೆ ಸರಿಯಾದ ಕಾಲಕ್ಕೆ ಕಾಲಕಾಲಕ್ಕೆ ನೀವು ಒಂದು ಮಾರ್ಗದರ್ಶನ ಮಾಡಿ ಅವರು ಸರಿಯಾದ ದಾರಿಯೊಳಗೆ ಹೋಗುವಂಗೆ ಮಾಡ್ತಾ ಇದ್ದೀರಿ. ಇಂಥ ಒಂದು ವಿಶ್ವಾಸ ಜನರಿಗೆ ಯಾವಾಗ ಬಂತು ನಿಮ್ಮ ಮೇಲೆ? ನಮ್ಮ ಮೇಲೆ ಬಂದು 15 ವರ್ಷ ಆತ್ರಿ ಸರ್. 3 ವರ್ಷದಾಗಂತೂ ಭಾಳ ಹೆಚ್ಚಾಗ್ಬಿಟ್ಟೈತೆ. 3 ವರ್ಷದಾಗ ಹೆಚ್ಚಂದ್ರೆ ಸರ, ನಾವೊಂದೊಂದು ಪ್ಲಾಟಕ್ಕೆ ರೀ ಸರ ಹೋಗು ಹೊತ್ತಿನಾಗ ಬೇರೆದಾರು ಒಬ್ರು ಇದ್ರೆ ನಾನು ಅವ್ರು ಏನತ್ತಲೇ ಅವ್ರದ್ದೊಂದು ಉದ್ಯೋಗ ಇರ್ತೈತಿ, ಅದನ್ನು ಅವ್ರು ಉದ್ಯೋಗ ಮಾಡ್ತಿರ್ತಾರೆ. ಒಬ್ಬರಿಗೆ ನಾ ಹೋಗಿ ನಾ ಹೇಳಕ್ಕೆ ಹೋದ್ನೆ ನಾನು ಮಾಡಬಾರ್ದು, ನಾವೊಂದು ಹೆಂಗೋ ಇದನ್ನ ಇರ್ತೀವಿ ಮಾಡಬಾರ್ದು ಅಂತ ಹೇಳಿರಿ, ಅದೂ ಮಾಡಲಿಲ್ಲ. ಆದರೆ ಒಂದು ಏನು ರೀ, ನಮ್ಮನ್ನು ಪ್ಲಾಟ್ ಇರೋದ್ರಿಂದ ಅವ್ರ ಪ್ಲಾಟಕ್ಕೆ ಒಂದು ನಮಗೆ ದರ್ಶನ ದೇವ್ರ, ನನಗೆ ದರ್ಶನ ದೇವ್ರ ರೀ, ಅದಕ್ಕೆ ಏನಾಗಬಾರ್ದು ರೀ, ಅದಕ್ಕೆ ತೊಂದರೆ ಆದ್ರೆ ನಾನು ಅವ್ರು ಕರೆದ್ರೆ ಸಡನ್ಲಿ ಹೋಗಿ ಬಿಡ್ತೀವಿ, ಅವ್ರು ಇರಲಿ ಇದನ್ನು ಇರಲಿ. ಆದ್ರೆ ಒಬ್ಬ ರೈತರಿಗೆ ಈಗ ಒಬ್ಬರು ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ಲುಸ್ಕಾನ್ ಆಗ್ಬಾರ್ದು, ಅವ್ರು ಲುಸ್ಕಾನ್ ಆಗ್ಬಾರ್ದು. ಆದಷ್ಟಾಂತದೊಳಗೆ ಈಗ ಒಂದು 2-3-4 ವರ್ಷನೇ ಆಗಿ ಏನಾಯ್ತಲ್ಲ, ಯಾವರೇ ಈಗ ರೋಗ ಬಂದು ಅವ್ರ ಏನೋ ಕಂಟ್ರೋಲ್ ಆಗಲಿಲ್ಲ, ಅವ್ರು ಕಂಟ್ರೋಲ್ ಆಗಲಿಲ್ಲ ನನ್ನ ಕರೆಸಿರಂದ್ರೆ ನಾನು ಏನತ್ತಿರಲ್ಲ ರೀ, ಹೋದ್ರಂದ್ರೂ ಏನತ್ತಿರಲ್ಲ ರೀ, ಅದು ಹೇಳಿದ್ದೀವಿ ರೀ ಸರ್. ನಮ್ಮ ಅನುಭವ ಎಷ್ಟು ಇರ್ತದೆ, ಅವಾಗ ಕೌರ್ ಆಗಿದ್ರಿಂದ ಏನತ್ತಿಲ್ಲ, ಒಂದು ಕೌರ್ ಆಗ ನಾನ ಅತಿ ಈಗ 4-5 ವರ್ಷನೇಗಂತೂ ಏನತ್ತಿರಲ್ಲ ರೀ, ಹೆಚ್ಚಾಗಿರ್ತೀರಿ. ಅಂದ್ರೆ ದ್ರಾಕ್ಷಿ ಬೆಳೆಗಾರರು ಏನೇ ಒಂದು ಟ್ರೀಟ್ಮೆಂಟ್ ಕೊಡೋದಿತ್ತಂದ್ರೂ ನಿಮಗೆ ಕೇಳ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಾರೆ? ಹಾಂ, ಏನೇ ಕೊಡೋದಿತ್ತು ಕೇಳ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಅಂದರೆ ಏನೋ ಈಗ ಇದನ್ನು ಮಾಡೋದಿತ್ತು, ಇವತ್ತು ನಾನು ಸಂಜೆ ಕೇಳಿದ್ರೂ ಏನತ್ತಿರಲ್ಲ ರೀ, ಏನೋ ಇದನ್ನಾದರೂ ಅವ್ರದನ್ನ ನನ್ನ ಹೆಸರು ತರಲಾಕೂ ಏನತ್ತಿರಲ್ಲ ಸರ್. ಮೇನ್ ಫಸ್ಟ್ ಕಾರಣೀಭೂತರು ಅವ್ರವ್ರು ಸರ್. ಈಗ ಇದನ್ನ ಇದು ಹೇಳ್ಯಾನಪ್ಪ, ಇದನ್ನು ಇದು ಹೇಳ್ಯಾನು, ಇನ್ನೆಲ್ಲಿ ಅವ್ರಿಗೆ ಫೋನ್ ಹಚ್ಚೋದು ಹೊಡಿಬೇಕು ನಮ್ಮ ಕೆಲಸ ನಿಮಗೆ ಅಂತ ಹೇಳಿ ಏನತ್ತಿರಲ್ಲ ರೀ. ಫಸ್ಟ್ ನಮ್ಗೆ ಹೇಳೋಕಿತ್ತೂ ಪ್ರಿಪ್ರೇಷನ್ ಅವ್ರದ ನನ್ನ ಮುಖ್ಯ ರೀ ಸರ್, ಅವ್ರದ ನನ್ನ ಮುಖ್ಯ ರೀ, ಅವ್ರದ ಇಬ್ಬರದೂ ನಮಗೆ ನಮ್ಮದು ಒಂದು ಪಟ್ಟು ಇತ್ತಂದ್ರೆ ಸರ್ ಅದಕ್ಕೆ ಸಕ್ಸಸ್ ಆಗ್ಲಾಕು ಅವ್ರದ್ದು ರೈತರದೂ 3 ಫಟ್ ನಮ್ಗಿತ್ತೂ 2 ಫಟ್ ಅವ್ರದ್ದು ಹೆಚ್ಚು ಬರ್ತೈತೆ ಸರ್. ಈಗ ಕಳೆದ 15 ವರ್ಷಗಳಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಹೇಳಿದ್ದನ್ನು ಚಾಚು ತಪ್ಪದೆ ಎಲ್ಲ ರೈತರು ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ 16 ಟನ್ ಒಂದು ಎಕರೆಗೆ ಬರುವಲ್ಲಿ ಅದರ ಡಬಲ್ ಬರ್ತಾ ಇದೆ, 30, 32, 35 ಹಿಂಗೆ ಬರ್ತಾ ಇದೆ. ಮತ್ತು ಸರಳವಾಗಿ ವಿಶ್ವಾಸ ಕೂತೆ ಕೊಡ್ತದೆ, ಇದರೊಳಗೆ ಏನು ಸಂಶಯನೇ ಇಲ್ಲ. ಅದರೊಳಗೂ ಸರ್ ವಿಶ್ವಾಸ ಕೊಂಡಿರ್ಬೇಕಂದ್ರೆ ಹಿಂಗಿಲ್ಲ ಸರ್, ಎಲ್ಲ ದೇವ್ರ ಕೃಪೆನೂ ಒಂದು ಬೇಕ್ರಿ ಸರ್. ಬೇಕಾದಂಥ ಈಗ ನಾವು ಎಲ್ಲ ತಿರುಗಾಡಾಗ ನೋಡಿದ್ರಿ ಸರ್, ಫುಲ್ ಅದರೊಳಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಸರ್. ಈಗ ಒಂದು 100 ಫ್ಲಾಟ್ ಅದಾವ್ರಿ ಸರ್, 100 ಫ್ಲಾಟ್ನಾಗ ಮಿನಿಮಮ್ ಒಂದು 10 ಫ್ಲಾಟ್ ಅದೇ ಡ್ಯಾಮೇಜ್ ಆಗಿರ್ತಾವ್ರಿ ಸರ್. ಇಲ್ಲಿವರೆಗೆ ನನ್ನ ಸರ್ವಿಸ್ದೊಳಗೆ ಏನತ್ತಿರಲ್ಲ ಸರ್, ಯಾವ ಅಂಥವು ಏನತ್ತಿರಲ್ಲ ರೀ, ಡ್ಯಾಮೇಜ್ ಆಗಿಲ್ಲರಿ ಸರ್, ಡ್ಯಾಮೇಜ್ ಆಗಿಲ್ಲ. ಈ ಸತ ಇಷ್ಟು ಕ್ಲೈಮೇಟ್ ಕೆಡ್ತಿರಲ್ಲ ಸರ್, ಕೆಟ್ಟರು ರೀ ಒಂದು ಪ್ಲಾಟ್ 8 ಫುಟಿನ ಕಲ್ಲಿನ ಪ್ಲಾಟ್ ಪೆಂಡಲ್ ಪ್ಲಾಟ್ ಐತಿ ಅದು ಫ್ಲವರಿಂಗ್ದಾಗ. ಇದನ್ನಾದ್ರೂ ಟೋಟಲ್ ಪ್ಲಾಟ್ದೊಳಗೆ ರೀ ಫ್ಲವರಿಂಗ್ ಟೈಮ್ದಾಗ ಒಂದು ಪ್ಲಾಟ್ ಕಾಳಜಿ ಆಡಿಸ್ತಾರೆ ಸರ್. ಅದು ಅಷ್ಟನ್ನು ನನಗೂ ಮನಸ್ಸಿಗೆ ಆತ್ರಿ. ಅಂದ್ರೆ 1 ವರ್ಷ ನಾವು ಅದಕ್ಕೆ ಹಾಕಿ ಇದನ್ನು ಮಾಡಿ ಬೆಳೆಸಿ ಖರ್ಚು 1 ವರ್ಷ ರೈತರನ್ನ ಎಲ್ಲರೇ ನಾವು ಅದ್ರೊಳಗೆ ಲಾಸ್ ಆದೀವಿ ಅಂದ್ರೆ ಸರ್ ನಾವು 3 ವರ್ಷ ಜಗ್ಗಾಡ್ಬೇಕಾಗತ್ರಿ. ಅದು ಇದನ್ನಾಗೈತೆ ಅಂದ್ರೂ ಸರ್ ಅದು ಏನು 4 ಎಕರೆ ಐತ್ರಿ ಸರ್, ಎಕರೆಕ್ಕೆ ಪೂರ ಫೇಲ್ ಆಗೈತೆ ಅಂದ್ರೂ 12 ಟನ್ ಬೆದಾನ್ ಬೀಳ್ತೈತ್ರಿ ಸರ್, 40-50 ಟನ್ ಕಾಯಿ ಬೀಳ್ತೈತ್ರಿ ಸರ್, 50 ಟನ್ ಕಾಯಿ ರೀ. ಅದು ಪೂರ ಏನತ್ತಿರಲ್ಲ ನಮ್ಮ ಇದ್ರೊಳಗೆ ಏನತ್ತಿರಲ್ಲ ಸರ್, ಪೂರ ಈ ವರ್ಷಿನ ಕ್ಲೈಮೇಟ್ದೊಳಗೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಅಂತ ಹೇಳಿ ಲೆಕ್ಕ ಹಿಡ್ದಿದ್ದೀವಿ ರೀ ಸರ್. ನಾವು ಡ್ಯಾಮೇಜ್ ಅಂತ ಲೆಕ್ಕ ಹಿಡಿದ್ರು ರೀ 50 ಟನ್ ಏನತ್ತಿರಲ್ಲ ರೀ, ಕಾಯಿ ಬೀಳ್ತೈತೆ ರೀ, 12 ಟನ್ ವೇದನ ಹಾಕತ್ರಿ, ಎಕರೆಕ್ಕೆ 3 ಟನ್ ಸರಾಸರಿ ಅಷ್ಟರೇ ಹಾಕತ್ತೆ ರೀ ಸರ್. ಅಂದ್ರೆ ಸಂದರ್ಭ ಸನ್ನಿವೇಶ ಯಾವುದೇ ಇರಲಿ, ವಾತಾವರಣ ಏರುಪೇರು ಆಗಿರಲಿ, ಮಳೆ ಬಂದಿರಲಿ ಅಥವಾ ಆಲಿಕಲ್ಲು ಬಿದ್ದಿರಲಿ, ಏನೇ ಆಗಿರಲಿ, ಅಂಥ ಸಂದರ್ಭದೊಳಗೆ ಸಹಿತ ನಮ್ಮ ರೈತರು ಚಿಂತೆ ಮಾಡಂಗಿಲ್ಲ. ಚಿಂತೆ ಅಂದ್ರೆ ಸರ್ ಒಂದು ಹೆಂಗ ಕದ್ರಿ ಸರ್, ಈ ವರ್ಷಿನ ಕ್ಲೈಮೇಟ್ದೊಳಗ್ರಿ ನಾವು ರೈತರಿಗೆ ಒಂದು ಏನ್ರಿ ಸರ್ ಡೇರಿಂಗ್ ಏನು ಹೇಳ್ತಿರಲ್ಲ ಸರ್, ನಮ್ಮ ಕೈಯಾಗ ಹೊಕ್ಕತ್ತನ್ನೋದು ಹೊಕ್ಕತ್ತನ್ನೋದು ಗೊತ್ತಿರ್ತೈತ್ರಿ, ಆದ್ರೆ ನಮ್ಮ ಎಕ್ಸಾಕ್ಟ್ ಪ್ರಯತ್ನ ನಾವು ಮಾಡ್ತಿರ್ತೀವಿ ರೀ. ಅವ್ರಿಗೆ ಒಟ್ಟ ಬಿಟ್ಟು ಕೊಡೋದಿಲ್ಲ ರೀ ಸರ್, ಒಟ್ಟ ಏನೂ ಆಗೋದಿಲ್ಲ ಅಂತ ಹೇಳಿ ನಾವು ಏನು ಡೇರಿಂಗ್ ಕೊಡ್ತಿರಲ್ಲ ಸರ್. ಗಡಬಡಿಸಿ ಅದ್ರ ಒಳಗೆ ನಾವು ಡೇರಿಂಗ್ ಏನಾರ ಕಳ್ಕೊಂಡಿವನಾರ ಸರ್, ಪಡ ಫೇಲ್ ಆಗ್ಲಕ್ಕ ಮೇನ್ ಕಾರಣ ಕರ್ತನ ಅದಾಗಿಬಿಡ್ತೈತೆ ಸರ್. ನಾವು ಏನು ಕೊಡ್ಬೇಕು ಅನ್ನೋದು ಕೊಟ್ಟಿರ್ತೀವಿ ಸರ್, ಅದು ಮೊದಲನೇ ವಿಟ್ನೆಸ್ದೊಳಗೆ ಇರ್ತದೆ ರೀ ಸರ್. ಅಂಥ ವಿಟ್ನೆಸ್ದೊಳಗೆ ಅದನ್ನು ಕರೆಕ್ಟಾಗಿ ಮೇಂಟೆನ್ಸ್ ಮಾಡೋದು ಅಷ್ಟು ನಮಗೆ ಇದನ್ನು ಬೇಕು ರೀ ಸರ್. ಒಂದೀಟು ಅದಕ್ಕೆ ಏನಾರೇ ಹೆಚ್ಚಾಗ್ತದೆ, ಇವ ಈ ಸರ್ತಿ ಒಂದೊಂದು ಕೆಲವೊಂದು ಪ್ಲಾಟ್ ಡ್ಯಾಮೇಜ್ ಆಗಿದ್ದು ಏನತ್ತಿರಲ್ಲ ರೀ, ಮಳೆ ಇತ್ತು ನಮ್ಮದೆಲ್ಲ ಪ್ಲಾಟ್ ಹೋಗೈತಿ. ಇದನ್ನು ಯಾರ ಒಂದು ಸ್ವಲ್ಪ ಗಡ್ಬಡಿಸಿದ್ರಲ್ಲ ಸರ್, ಗಡ್ಬಡಿಸಿದವರು ಹೋಗ್ಯಾವ್ರಿ ಸರ್. ಒಟ್ಟು ಒಂದು ಲೆವೆಲ್ದೊಳಗೆ ಅದಕ್ಕೆ ಎಷ್ಟು ಮಾಡ್ಬೇಕಲ್ಲ ಅಟ್ಟ ಮಾಡಬೇಕು, ಹೆಚ್ಚಿನ ಮಾಡೋದು ಬೇಡ, ಇದ್ರೆ ನಮ್ಮದು ಇರ್ಲಿಕ್ಕೆ ಇಲ್ಲ ಅಂಥವು ಯಾವ ಮಾಡ್ಯಾರಲ್ಲ ರೀ, ಅವಕ್ಕೆ ಏನೂ ಆಗ್ಯಾಗಲ್ಲ ಸರ್, ಹೆಚ್ಚು ಪ್ರೆಷರ್ ಹಾಕಿಯೇ ಹೋಗ್ಯಾವ್ರಿ ಸರ್. ಈಗ ಒಂದು 100 ಜನ ಅಂಥೇಳಿ ಹೇಳಿದ್ರಿ, ರೈತರು ತಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ತಮ್ಮ ಒಂದು ತಂತ್ರಜ್ಞಾನವನ್ನು ತಮ್ಮ ಹೊಲದೊಳಗೆ ಅಳವಡಿಸ್ಕೊಂಡಿದ್ದಾರೆ ಅಂಥೇಳಿ. ಈ 100 ಜನ ರೈತರು ಏನಿದ್ದಾರೆ, ಎಷ್ಟು ಜಮೀನು ಅದ ಅವ್ರದ್ದು, ಎಷ್ಟು ಕ್ಷೇತ್ರದೊಳಗೆ ಅವರು ದ್ರಾಕ್ಷಿಯನ್ನು ಬೆಳೆದಾರೆ? ಸರ್ ಒಬ್ಬೊಬ್ಬರು ಮಿನಿಮಮ್ 100 ಜನ ಮಿನ್ದೊಳಗೆ ರೀ, ಈಗ ಏನಿದ್ರಲ್ಲ ಸರ್, ನನ್ನ ಕಡೆ ಇರ್ತಕ್ಕಂಥ ಪ್ಲಾಟ್ಗಳು ಸರ್ 5 ಎಕರೆ ಮೇಲಿನ ರೈತರು ಅದಾರೆ ಸರ್. ಮಿನಿಮಮ್ ಒಂದು 20% ರೀ ಸರ್, 20% 2-3 ಎಕರೆ ಅಷ್ಟೇ ರೀ ಸರ್. ಒಂದು ಅದ್ರೊಳಗೆ ಒಂದು 40% ಅಂತೂ ಏನಿದ್ರಲ್ಲ ಸರ್, 40% 5 ಎಕರೆ ಮೇಲಿನವ್ರ ಸರ್. 40% ರೀ, 120% ಅಂದ್ರೂ 8-10 ಎಕರೆ ಇದ್ದಾರು ಅದಾರ ಸರ್. ಅಂದ್ರೆ ಒಂದು ಅಂದಾಜು ಒಂದು 600-700 ಎಕರೆ ಜಮೀನೊಳಗೆ ದ್ರಾಕ್ಷಿ ಬೆಳೆ ಮೇಲೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ರೈತರಿಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದೀರಿ. ಮಿನಿಮಮ್ ಒಂದು 500-600 ಎಕರೆ ಆಗ್ಬೋದು ಸರ್. ಮಿನಿಮಮ್ 500 ಅಂದ್ರೆ ಕಮ್ಮಿನ ಹೆಚ್ಚಿನ ಏನಾದ ಇದನ್ನಾದ್ರೂ 500-600 ಎಕರೆ ಇರೇ ಸರ್ ಮಾಡ್ತೀವಿ ಸರ್. ಈ ಲಕ್ಷಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಮತ್ತೆ ರೈತರ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅನಿಸ್ತದೆ? ಹೆಚ್ಚಾಗೈತ್ರಿ ಸರ್, ಹೊಸತೆ ಏನಿತ್ತಿರಲ್ಲ ಸರ್, ಹೊಸತೆಗಿತ್ತನ್ನು ಪ್ರತಿ ವರ್ಷ ಏನಿತ್ತಿರಲ್ಲ ಸರ್, ಮುಂದೆ ಹೆಚ್ಚಾಗತ್ತೆ ಸರ್. ಬಹಳ ಸಂತೋಷ ಪ್ರಕಾಶ್ ಮಾನೋಜಿ ಅವರೇ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9-0289-4255. ಆದ್ಮೇಲೆ ಪ್ರಕಾಶ್ ಅವರು ಹೇಳಿದಂಥ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-0-8-2-4-2-5-5. ಈ ನಂಬರನ್ನು ಸಂಪರ್ಕ ಮಾಡಿ ಪ್ರಕಾಶ್ ಮಾನೋಜಿಯವ್ರ ಜೊತೆಗೆ ಮಾತಾಡಬಹುದು, ಅವರ ಮಾರ್ಗದರ್ಶನವನ್ನು ತಾವು ಪಡ್ಕೊಳ್ಬೋದು. ಒಳ್ಳೆಯದು ಪ್ರಕಾಶ್ ಮಾನೋಜಿಯವರೇ, ತಮ್ಮ ಜೊತೆಗೆ ಮಾತಾಡಿ ಭಾಳ ಸಂತೋಷ ಆಯಿತು. ಈ ಭಾಗದೊಳಗೆ ವಿಶೇಷವಾದಂತಹ ಬೆಳೆಯಾಗಿರುವ ದ್ರಾಕ್ಷಿ ಬೆಳೆಯ ಬಗ್ಗೆ ತಾವು ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ತಮ್ಮ ಅನುಭವವನ್ನೆಲ್ಲ ಅವರಿಗೆ ಧಾರೆ ಎರೆದು ಕೊಡ್ತಾ ಇದ್ದೀರಿ, ಅದರ ಮೂಲಕ ಅವರ ಇಳುವರಿ ಹೆಚ್ಚು ಮಾಡುವಂಥದ್ದು, ಅದರ ಜೊತೆಗೆ ವಾತಾವರಣ ಎಂಥದ್ದೇ ಇರಲಿ ಅಂಥ ಸಂದರ್ಭದೊಳಗೆ ಅವರು ಧೈರ್ಯಗೊಂದಲಾರ್ದಂಗೆ ಕೃಷಿ ಒಳಗೆ ತೊಡಗಿಕೊಂಡು ಒಂದು ಲಾಭ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶವನ್ನು ತಾವು ನಿರ್ಮಾಣ ಮಾಡಿದ್ದೀರಿ. 1-2 ಇಳುವರಿಯನ್ನು ನಮ್ಮ ರೈತರು ಪಡೀತಾ ಇದ್ದಾರೆ, ಇದರಿಂದ ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗ್ತದೆ, ಅದರ ಜೊತೆಗೆ ನಮ್ಮ ರಾಜ್ಯದ ಆಗಿರ್ಬೋದು ನಮ್ಮ ದೇಶದ ಉತ್ಪನ್ನ ಕೂಡ ಹೆಚ್ಚಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾಳ ಅದ್ಭುತವಾದಂಥ ಒಂದು ಸೇವೆಯನ್ನು ತಾವು ಕೃಷಿ ಕ್ಷೇತ್ರಕ್ಕೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸಹಿತ ತಮ್ಮ ಈ ಸೇವೆ ನಿರ್ವ್ಯಾಜ ಸೇವೆ ಏನಿದೆ, ತಾವು ಸೇವೆ ಅಂತೇಳಿ ಪರಿಗಣಿಸಿ ಯಾರಿಗೂ ಏನು ಒಂದು ಪೈಸಾ ಸಹಿತ ಅದರಿಂದ ತಗೊಳ್ತಾ ಇಲ್ಲ, ಭಾಳ ಪ್ರೀತಿಯಿಂದ ಕಾಳಜಿಯಿಂದ ತಾವು ಈ ಸೇವೆಯನ್ನು ಮಾಡ್ತಾ ಇದ್ದೀರಿ, ಕೃಷಿ ಕ್ಷೇತ್ರದೊಳಗೆ ರೈತರ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇಂಥ ಒಂದು ಸೇವೆಯಿಂದ ಮುಂದಿನ ದಿನಗಳಲ್ಲಿ ಈ ಭಾಗ ಅಷ್ಟೇ ಅಲ್ಲ, ಬೇರೆ ಕಡೆ ಯಾರು ಬೆಳೆಗಾರರಿದ್ದಾರೆ ಅವರಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ತಾವು ಪ್ರೇರಣಾತ್ಮಕವಾದಂಥ ಮಾತುಗಳನ್ನು ಮಾತಾಡಿದ್ದೀರಿ, ಅನುಭವವನ್ನು ಧಾರೆ ಹಿಡಿದಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆಗಾರರು ಹಾಗೂ ದ್ರಾಕ್ಷಿ ಬೆಳೆಯ ಮಾರ್ಗದರ್ಶಕರಾದ ಪ್ರಕಾಶ್ ನಾನಪ್ಪ ಮಾನೋಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಪಿಎನ್ಜಿ ದೊರೆತಿದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಳ್ ಸೆರಾಫ್ ಮತ್ತು ಜುವೆಲ್ಲರ್ಸ್, ನಿಯಮಗಳು ಅನ್ವಯ. ನಿಮ್ಮ ಮಕ್ಕಳಿಗೆ ರಾತ್ರಿ ಕಣ್ಣು ಕಾಣುವುದಿಲ್ಲವೇ? ಎ ಅನ್ನಾಂಗದ ಕೊರತೆ ಇರಬಹುದು. ಸರ್ಕಾರಿ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ನೀಡುವ ಎ ಅನ್ನಾಂಗದ ದ್ರಾವಣ ಕುಡಿಸಿ. ನಿಮ್ಮ ಮಗು ಅಪೌಷ್ಟಿಕತೆಯಿಂದ ಬಳಲುತ್ತಿದೆಯೇ? ಜಂತುಹುಳು ಬಾಧೆ ಇರಬಹುದು. ಸರ್ಕಾರಿ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ನೀಡುವ ಅಲ್ಬೆಂಡಿಸೋಲ್ ಮಾತ್ರೆ ಕೊಡಿಸಿ. ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸಲು ಆರಂಭಿಸಿ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಳ್ ಸೆರಾಫ್ ಮತ್ತು ಜುವೆಲ್ಲರ್ಸ್ ನಿಯಮಗಳು ಅನ್ವಯ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.